ಟಮಾಟಿ, ಮೆಣಸಿನ್ಕಾಯಿ ರೀ, ಹೀರೆಕಾಯಿ, ತುಪ್ರಿಕಾಯಿ ಇಂಥವ್ರಿ ಅಷ್ಟ ಬೆಳ್ಯಾರ ನಾವು. ನೀರಿನ ಇವೆಲ್ಲ ಉಳ್ದದ್ದು ಮತ್ತೆ ಬೇರೆ ಸಜ್ಜಿ, ನವಣೆ ಇಂಥವು, ಮೆಕ್ಕೆಜೋಳ ಹಾಕ್ತೀವ್ರಿ. ಹೀರಿಕಾಯಿ ಬೆಳಿತೀರಿ? ಹೀರಿಕಾಯಿಗೆ ನಿಮ್ಮ ಭಾಗದಾಗ ಏನಂತಾರೆ? ಕಿಚ್ಚರಿಕಾಯಿ ಅಂತೀವ್ರಿ. ಕಿಚ್ಚರಿಕಾಯಿ? ಕಿಚ್ಚರಿಕಾಯಿ ಅಂತಾರೆ. ಕಿಚ್ಚರಿಕಾಯಿ ಅಂತಾರೆ. ಸರಿ, ಈಗ ಈ ಪಾಲಕ್, ಸಬ್ಬಸಿಗೆ, ಮೆಂತೆ, ಕೊತ್ತಂಬರಿ ಇವೆಲ್ಲ ಸೊಪ್ಪು ಹೇಳಿದ್ರಿ ನೀವು, ಹುಳಿಚಿಕ್ಕ ಇವೆಲ್ಲವು ಎಷ್ಟೆಷ್ಟು ಪಟ್ಟಿ ಹಾಕೊಂತೀರಿ? ಸಾಲು ಎಷ್ಟೆಷ್ಟು ಇದ್ರಿ ಹಾಕ್ಯಂತೀವ್ರಿ? ಇದರಷ್ಟ ಆಗಲ್ಲ, ಹುಳಿಚಿಕ್ಕ ಇರ್ತೈತೆ ರೀ, ಆಗ ಇಷ್ಟಿಷ್ಟ ಒಂದು ಹಾಕ್ತೀವಿ. ಆಗ ಹುಳಿಚಿಕ್ಕ, ಸಬ್ಬಸಿಗೆ, ಪಾಲಕ್ ಉಷ್ಟ ಹಾಕ್ತೀವ್ರಿ ಒಂದು ಅರ್ಧ. ಇದೆಲ್ಲ ದಿನ ದಿನ ಬರ್ತಿರ್ತದ? ದಿನ ಏನು ಬರಾಗಿಲ್ಲ ರೀ, ಹಂಗ ವಾರದಾಗ ಎರಡು ಬರ. ವಾರದಲ್ಲಿ ಎರಡು ಸಲ ನೀವು ಇವನ್ನ ಕಟಾವ್ ಮಾಡ್ತೀರಿ? ಕಟಾವ್ ಮಾಡ್ತೀರಿ. ಎಷ್ಟೆಷ್ಟು ಬರ್ತಮ್ಮ ಕೊತ್ತಂಬರಿ? ಬರ್ತೈತೆ ರೀ ಹಂಗೆ. ನಾವು ಅಂದ್ರೆ ಮತ್ತೆ ಭಾಳ ಕಿತ್ತರ ಇಲ್ಲೇ ಹಳ್ಳಿಯಾಗಲ್ಲ ರೀ, ಸೆಂತ ಭಾಳ ಖರ್ಚಾಗಿಲ್ಲಲ್ಲ. ಹಂಗೆ 50 ಸಿವಡು, 100 ಸಿವಡು ಇಷ್ಟ ಆಗ ಅಷ್ಟು ಅವು 50 ಹಂಗೆ ಒಯ್ತೀವಿ ರೀ ಸಿವಡು. ನೀವೇ ಮಾರಿ ಬರ್ತೀರಿ? ನಿಮ್ಮ ಮನೆಯವರೇ ಮಾರಿ ಬರ್ತೀರಿ? ನಮ್ಮ ಮನೆಯವರ ಮಾರಿ ಬರ್ತೀರಿ. ನೀವು ಯಾರಿಗೆ ಮಾರೋರಿಗೆ ನೀವೇನು ಹಾಕಲ್ಲ? ಇಲ್ಲರಿ, ನಾವು ಮನೆಯವರ ನಾವು ಅಷ್ಟು ಕಿತ್ತು ಎಲ್ಲ ಸಿವಡು ಕಟ್ಕೊಂಡು ನಮ್ಮ ಮನೆಯವ್ರ ಹೋಗಿ ಕುಂತು ಮಾರಿ ಬರ್ತಾರೆ ರೀ. ಅಂದರೆ ಅಲ್ಲಿ ಸ್ವಲ್ಪ ಆದಾಯ ಜಾಸ್ತಿ? ಹ್ಞೂ ರೀ, ಮತ್ತು ಕುಂತು ಮಾರಿದ್ರೆ ಒಂದು ಸ್ವಲ್ಪ ಏಟ್ ರೇಟ್ ಇದಾಗುತ್ತೆ ರೀ. ಹಂಗೆ ಹೋಗಿ ಕೊಟ್ಟು ಬಂದ್ರೆ 4 ರೂಪಾಯಿ ಆಗಲ್ಲ ರೀ, ಹಂಗಾಗಿ ಕುಂತ ಮಾರ್ತಾರೆ ರೀ ನಮ್ಮ ಮನೆಯವ್ರ. ವಾರ ಒಂದು 50 ಸಿವಡು ಆಗುತ್ತೆ? ಏ ಆಗುತ್ತೆ ರೀ, ಆಗುತ್ತೆ. ವಾರದಾಗ 3 ಸೆಂತಕವ್ರೆ ಮತ್ತೆ ಹೋಯ್ತಾರೆ ರೀ. 3 ಸಂತೆಗೆಲ್ಲ ರೆಡಿ ಇರ್ತತೆ, ಮಾಲ್ ಬರ್ತಾ ಇರ್ತತೆ. ಮೆಂತೆ, ಈ ಪಾಲಕ್ ಎಲ್ಲ ಅಷ್ಟೇ ಆಗ್ತವ? ಅಷ್ಟು ಸಿಗಡ ಆಗ್ತವ? ಹಂಗ ಹಿಂದ ಮುಂದೆ ಆಗ್ತಿವಲ್ಲ ರೀ, ಆಗ ಅಷ್ಟು ಸವನಾಗಿ ಅಷ್ಟು ಸಿಗಾಗಲ್ಲ, ಹೆಚ್ಚು ಕಮ್ಮಿ ಹಾಕವ್ರಿ. ಒಂದು ಪಲ್ಯ ದಿನಸ ಭಾಳ ಇದ್ರೆ ಒಂದು ಪಲ್ಯ ಸ್ವಲ್ಪ ಇರ್ತತಿ, ಹೊಟ್ಟೆಯಾಗೂ ಹೋಗ್ತಾರಲ್ಲ. ಈಗ ಅವ್ರು ನೋಡಿ ಸಂತೆಗೆ ಓಡಾಡ್ತಾರಂತಾರಲ್ಲ, ಸಂತೆಗೆ ಏನು ಸ್ಕೂಟರ್ ಮಾಡ್ಕೊಂಡ್ರ? ಹ್ಞೂನ್ರಿ. ಹೌದಾ? ಐತ್ರಿ, ಬೈಕ್. ಬೈಕ್ ಇದೆ, ಬೈಕ್ ಮೇಲೆ ಇಟ್ಕೊಂಡು ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾರೆ. ಇದಕ್ಕೆ ಈ ಕೊತ್ತಂಬರಿ ಆಗಲಿ, ಮೆಂತೆ ಆಗಲಿ, ಪಾಲಕ್ ಆಗಲಿ, ಸಬ್ಬಸಿಗೆ ಆಗಲಿ, ಹುಳಿಚಿಕ್ಕ ಆಗಲಿ, ಇವನ್ನೆಲ್ಲ ಬೆಳೆಯೋದಕ್ಕೆ ಔಷಧಿ ಇಂಥವೆಲ್ಲ ಏನೇನು ಕೊಡ್ತೀರಿ? ಔಷಧ ಕೊಡ್ತಾರ್ರಿ ಅವಕ್ಕೆ. ಎಣ್ಣೆ ತಂದು ಹೊಡಿತಾರ್ರಿ, ಮತ್ತೆ ಗೊಬ್ಬರ ಹಾಕ್ತಾರೆ. ಇವಕ್ಕೆ ಏನಾದರೂ ರೋಗಗಳು ಬರ್ತಿರ್ತಾವ? ಹ್ಞೂ ರೀ, ಬರ್ತಾವ್ರಿ ಅವಕ್ಕೆ. ಮತ್ತೆ ಇದು ಆಗಿ ಹೋಗ್ತಾವ್ರಿ, ಕರಿಗೆ ಹೋಗ್ತಾವು ಎಲ್ಲ. ಅವು ಪಜಿತ್ರಿ ಮಾಡೋದು. ಮತ್ತೆ ಹೆಂಗೆ ಅದನ್ನ ನಿರ್ವಹಣೆ ಮಾಡೋದು? ಮತ್ತೆ ಆಗ ಎಣ್ಣೆ ಪಣ್ಣಿ ಹೊಡಿತಾರ್ರಿ, ಆಗ ಅದ್ರಾಗ ಮತ್ತೆ ಹಂಗಾರ ಮಾಡಿದ್ರೆ. ಬದನೆಕಾಯಿ ಎಷ್ಟು ಹಾಕಿತ್ತಮ್ಮ? ಅದನ್ನು ಒಂದು ಹಾಕಿದ್ರಿ, ಒಂದು 3,000 ರೂಪಾಯಿ ಅದು ಒಗಿ ತಂದು ಹಚ್ಚಿದ್ವಿರಿ. ಆಗ ಒಂದು ಸ್ವಲ್ಪ ಅಂದ್ರೆ ಅದು ರೋಗ ಬಂದು ಹೋಗ್ಬಿಡ್ತ್ರಿ. ರೋಗ ಬಂತು? ಏನಾಯ್ತು? ಅದೆಲ್ಲ ಸುಳಿನ ಒಣಗಾಕ ಹತ್ತಿ ಬಿಡ್ತಾರೆ ಮೇಲೆ, ಹಂಗಾಗಿ ಹೋಗೇ ಬಿಡ್ತಾರೆ. ಯಾಕೆ ಏನು ಅಂತ ವಿಚಾರಿಸಿದ್ರ? ಅದಕ್ಕೆ ಎಲ್ಲರಿ ಎಣ್ಣೆ ಹೊಡೆದ್ರು, ಏನು ಜಗ್ಗಿ ಇದನ್ನ ಮಾಡಿದ್ರು ಬಿಟ್ರಿ, ಅದು ಆದ್ರೆ ಇದಾಗ್ಲಿಲ್ಲ ರೀ. ಅದೇನು ಬಡ್ಡಾಗ ಹುಳ ಇದು ತಿಂತೋ ಏನೋ ಒಟ್ಟ ಬರ್ಲೇ ಇಲ್ರಿ. ಅದು ಒಂದು ಸ್ವಲ್ಪ ಏನೋ ಬಂತು. ಪೂರ ಲಾಸ್ ಆಯ್ತಾ? ಹ್ಞೂ, ಲಾಸ್ ಆಗ್ತದ. ಅಲ್ಲ, ಒಂದು ಕಟಿಂಗ್ ಆಗ್ಲಿಲ್ವಾ? ಇಲ್ರಿ, ಒಂದೆರಡು ಬೇರೆ ಕಟಿಂಗ್ ಮಾಡಿದ್ರಿ, ಇತ್ತಾಗ ಬರ್ಲೇ ಇಲ್ರಿ. ಅದು ಮತ್ತೆ ಸುಳಿನ ಒಣಗಾಕತ್ತೆ, ಹಂಗಾಗಿ ಮತ್ತೆ ಏನ್ ಮಾಡಕ್ ಬಿಡತ್ತಕಂತ ಬಿಟ್ರಿ. ಟೊಮಾಟೋ? ಟಮಾಟ ಬಂತ್ರಿ, ಅದ ಬಂತ್ರಿ. ಹಂಗ ಅದು ಇದ್ದಾಗ ರೇಟ್ ಇರಲ್ರಿ, ಹಂಗ ಇಲ್ದಾಗ ರೇಟ್ ಇರ್ತತಿ. ಹಂಗ ಹಂಗೆ ಕೂಡ ಒಟ್ಟು ಮಾಡ್ಕೊಂತ ಹೊಂಟೀರಿ. ಚೌಳಿಕಾಯಿ? ಚೌಳಿಕಾಯಿ ಎಷ್ಟು ಹಾಕಿದ್ರಿ? ಚೌಳಿಕಾಯಿನ ಹಾಕ್ತಿದ್ರು, ಆಗ ಸ್ವಲ್ಪ ಹಾಕ್ತಿರು. ನಮ್ಗೆ ಅರಿಯೋದು ಭಾಳ ಆಳ್ಬೇಕ್ರಿ ಅವಕ್ಕೆ, ಹಂಗ ಸ್ವಲ್ಪ ಹತ್ತಿಗೆ ಮಾಡ್ಕೊಂಡು. ಒಟ್ಟು ನಿಮ್ಗೆ ಈ ಸಂತೆ ಅಷ್ಟೊತ್ತಿಗೆ ಎಷ್ಟು ಬರುತ್ತೆ ಅಷ್ಟು ಮಾರಾಟ ಮಾಡ್ಕೊಂಡು ಖರ್ಚು ಮಾಡ್ಬಿಡ್ತಿರಿ. ಅರ್ಧ 3 ಬೇರೆ ಸಂತೆಗೆ ಹೋಗ್ತಾರ್ರಿ. ಒಂದು ಸಂತೆಗೆ ಹೋದ್ರೆ ಎಷ್ಟು ಆದಾಯ ಬರ್ತೈತ್ರಿ? ಅಂದಾಜು 1,700 ಆಗತ್ರಿ ಒಂದು ಸಂತೆ. ಒಂದು 3 ಸಂತೆಗೆ ಒಂದು 4,000 ಆಗ್ತದೆ. ಆಗತ್ರಿ, ವಾರಕ್ಕೆ 4,000 ರೂಪಾಯಿ ಆದಾಯ ಇದೆ. ಆಗತ್ರಿ, ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಒಂದು 15,000-16,000 ರೂಪಾಯಿ ಆದಾಯ ಅಷ್ಟಿರ್ತದೆ. ಇದ್ರ ಮೇಲೇನೆ ಜೀವನ ನಿಮ್ದು. ಬೇರೆ ಏನಾದರೂ ವ್ಯವಹಾರಗಳಿದಾವ? ಬೇರೆ ಮತ್ತೆ ಏನಿಲ್ಲ ಬಿಟ್ರಿ. ಬೇರೆ ಏನಿಲ್ಲ, ಸ್ವಲ್ಪ ವರ್ಬುಮ್ರಿ, ಅವು ಏನು 4 ಚಿಲ್ ಕಾಳಕ್ಕವ ಅಷ್ಟೇ, ಮತ್ತೆ ಏನಿಲ್ಲ. ಈಗ ಹೊರಭೂಮಿಯಲ್ಲಿ ಏನೇನು ಬೆಳಿತೀರಿ ನೀವು? ಒಂದು ಸ್ವಲ್ಪ ಸಜ್ಜಿ, ನೆವಣ್ರಿ, ಮೆಕ್ಕೆಜೋಳ. ಸಜ್ಜಿ ಬೆಳಿತೀರಿ? ನೆವಣಿ ಬೆಳಿತೀರಿ? ಮತ್ತೆ ಮೆಕ್ಕೆಜೋಳ? ಮೆಕ್ಕೆಜೋಳ ಹಾಕ್ತೀರಿ ಅಷ್ಟ, ಮತ್ತೇನಿಲ್ರಿ. ಅದ 3 ಎಕರೆದಾಗ ಅಷ್ಟು ಮಾಡ್ಕೊ. ಅಲ್ಲ, ಇವು ಒಂದ್ರಿಂದ ಒಂದನ ಅಥವಾ ಇವೆಲ್ಲ ಒಟ್ಟಿಗೆ ಆಗ್ತದ ಹೇಗೆ? ಇಲ್ರಿ, ಅವು ಒಟ್ಟಿಗೆ ಆಗ್ತಿರಿ. ಸಜ್ಜಿ, ನೆವಣಿ ಹಾಕ್ತಿರು ಮುಂಗಾರ್ಯಾಗ. ಅಲ್ಲ, ಇನ್ ಮಿಶ್ರ ಪದ್ಧತಿನ? ಹ್ಞೂ. ಅಂದ್ರೆ ಏನ್ರಿ? ಅಕಡಿ ಸಾಲ ತರ? ಹಾ, ಅಕಡಿ 4. ಇದರಲ್ಲಿ ಮಧ್ಯೆ ಈಗ ತೊಗರಿ ಹಾಕ್ತಿವ್ರಿ 4 ಸಾಲಿಗೆ ಒಂದು,

ಇಲ್ಲ ಬಿಡ್ರಿ, ಅಂಥವು ಈಗೇನು ಇದಿಲ್ಲರಿ. ಅವಾಗ ನಾವು ಆರ್ಕ ನಾವಣಿ ಜಗ್ಗು ಬೆಳೀತಿದ್ರು, ಅವನ ಆರ್ಕ ನನ್ನ ಕುಟ್ಟಿ ಅನ್ನ ಮಾಡ್ತಿದ್ವಿ. ನೀವು ಮಾಡಿರವಲ್ಲ ರೀ, ನಾವು ಇಲ್ಲಿ ಒಂದು ವರ್ಷ ಮಾಡಿವ್ರಿ. ಆರ್ಕನ ಜೀನ್ ಕಕ್ಷೆ ಮಂದು ಮತ್ತೆ ತಳಿಸಿ ಅನ್ನ ಮಾಡಿವ್ರಿ. ಮತ್ತೆ ನೀವೆಲ್ಲ ಮಾಡಿದ್ರಿ? ನಾವಣಿನ ಕಲ್ಲಾಗ ಹೊಡಿತಿದ್ವಿ, ಮತ್ತೆ ತಳಿಸಿ ಅನ್ನ ಮಾಡ್ತಿದ್ವಿ. ನಾವಣಿ ಅನ್ನ ಆರ್ಕ ನನ್ನ ಬರಗದ ಅನ್ನ ಉಂಡಿರಿ ನೀವು? ಉಂಡಿವ್ರಿ ನಾವು. ಈಗ ಒಂದು 8 ವರ್ಷ ಆತ್ರಿ ನಾವು ಬಿಟ್ಟು. ಹೆಂಗ ಅನ್ಸಿದ್ದೆ ಆಗಿನ ಊಟಕ್ಕೆ ಈಗಿನ ಊಟಕ್ಕೆ ನಿಮ್ಗೆ? ಆವಾಗಿನ ಊಟನ ಅದ ಬೇರೆ ರೀ, ಚಲೋ ಅದ ಗಟ್ಟಿ ಊಟ. ಈಗಿಂದ ಏನ್ರಿ ಎಲ್ಲ ಊಟದ ಈಗಿಂದ ಏನ್ ಹೇಳ್ಬಿಟ್ಟ, ಅವಾಗಿಂದ ಬಾರಿ ಊಟ. ಈಗೆಲ್ಲ ಇತ್ತೀಚಿಗೆ ಬಿಟ್ಬಿಟ್ರಿ, ಈಗೇನು ಕೊಟ್ಟದಿಲ್ಲ, ಏನೆಲ್ಲ ಮಿಷನ್ ಬಂದ್ಬಿಟ್ಟ. ಮಿಷನ್ ಬಂದ್ಬಿಟ್ಟಿದೆ. ಅವಾಗೇನು ಖಾರ ಸತ್ಯ ಕೊಡ್ತಿದ್ರು, ಅಕ್ಕಿ ಕೊಡ್ತಿದ್ವಿ, ಎಲ್ಲ ಇದು ಮಾಡ್ತಿದ್ರಿ. ಈಗ ಇತ್ತೀಚೆಗೆಲ್ಲ ಎಲ್ಲ ರೆಡಿಮೆಂಟ್ ನೋಡ್ರಿ ಈಗ. ಒಳ್ಳೆಯದು ಶಾಂತಮ್ಮರೇ, ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ತರಕಾರಿ ಬೆಳೆ ಬಗ್ಗೆ ಶ್ರೀಮತಿ ಶಾಂತವ್ವ ಹನುಮಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಜೇನು ಸಮಗ್ರ ಕೃಷಿ ಪದ್ಧತಿ ಈ ಕುರಿತು ಪಿಆರ್ ಬದರಿ ಪ್ರಸಾದ್ ಅವರಿಂದ ರೈತರಿಗೆ ಸಲಹೆ. ಆತ್ಮೀಯ ರೈತ ಬಾಂಧವರೇ, ನಾವು ಇವತ್ತಿನ ದಿವಸ ಒಂದು ಜೇನು ಕುಟುಂಬವನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವೀಗಾಗಲೇ ಜೇನು ಕುಟುಂಬವನ್ನು ಹತ್ತಿರದ ಒಂದು ಪ್ರಗತಿಪರ ರೈತರಿಂದಾಗಲಿ ಅಥವಾ ಇಲಾಖೆಯಿಂದಾಗಲಿ ಅಥವಾ ವಿಶ್ವವಿದ್ಯಾಲಯಗಳಿಂದಾಗಲಿ ಖರೀದಿ ಮಾಡಿರ್ತೀವಿ, ಅಥವಾ ನಮ್ಮ ಆಸಕ್ತಿಯ ಮುಖಾಂತರ ನಮಗೀಗಾಗಲೇ ಗೊತ್ತಿದ್ದರೆ ಮರದ ಪೊಟರೆಯಿಂದನೋ ಅಥವಾ ಕಲ್ಲಿನ ಒಂದು ಸಂಧಿಗಳಿಂದನೋ ನಾವು ಸಂಗ್ರಹಣೆ ಮಾಡಿ ಅದನ್ನು ನಾವು ಪೆಟ್ಟಿಗೆಯಲ್ಲಿ ಇಟ್ಕೊಂಡಿರ್ಬೋದು. ಇಂತಹ ಜೇನು ಕುಟುಂಬವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಸಾಮಾನ್ಯ ಮಾಹಿತಿಗಳನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಜೇನು ಕುಟುಂಬಗಳನ್ನು ನಮ್ಮ ಸ್ಥಳಕ್ಕೆ ತಂದ ಮೇಲೆ ನೆರಳಿನಲ್ಲಿಟ್ಟಿರಬೇಕು, ಸಮಾನಾಂತರವಾಗಿ ಇರಬೇಕು, ಯಾವುದೇ ಓರಕೋರಗಳಿರಬಾರ್ದು, ಗಾಳಿ ರಭಸವಾಗಿ ಮುಂಬಾಗಿಲಿಗೆ ಬೀಸುವಂತಹ ದಿಕ್ಕಿನಲ್ಲಿರಬಾರ್ದು, ಬೆಳಕು ಬೀಳಬಾರದು. ಈ ಎಲ್ಲ ಎಚ್ಚರಿಕೆಗಳ ಜೊತೆಗೆ ನಾವು ಸ್ಥಾಪನೆ ಮಾಡಿದಂತಹ ಏಪಿಯರಿಯಲ್ಲಿ ಹತ್ತಿರದಲ್ಲೇ ಅಮದುವನದ ಸುತ್ತ ಯಥೇಚ್ಛವಾಗಿ ಹೂ ಬಿಡುವಂತಹ ಗಿಡಗಳು ನಿರಂತರವಾಗಿ ಇರಬೇಕು. ನಮಗೆ ಎಷ್ಟು ಹತ್ತಿರದಲ್ಲಿ ಹೂ ಕೊಡ್ತಕ್ಕಂತಹ ಗಿಡಗಳಿರುತ್ತೆ ಅಷ್ಟು ಬೇಗ ನಮಗೆ ಜೇನುತುಪ್ಪದ ಒಂದು ಸಂಗ್ರಹಣೆ ಸಾಧ್ಯ ಆಗುತ್ತೆ. ಸೊ ಈ ಎಚ್ಚರಿಕೆಯನ್ನು ನಾವು ಇಟ್ಕೊಂಡಿರಬೇಕು. ಇದರ ಜೊತೆಗೆ ನಾವು ನಿರ್ವಹಣೆ ಅಂತ ಬಂದ ತಕ್ಷಣ ಏನೆಲ್ಲ ನೋಡಬೇಕು, ಕನಿಷ್ಠ ವಾರಕ್ಕೆ ಒಮ್ಮೆಯಾದರೂ ನಾವು ಆ ಒಂದು ಜೇನು ಪೆಟ್ಟಿಗೆಯನ್ನು ಆಗಾಗ ಶುಚಿಗೊಳಿಸ್ತಾ ಇರಬೇಕು. ಅದರಲ್ಲೂ ಬಹಳ ಪ್ರಮುಖವಾಗಿ ತಳಮಣೆಯನ್ನು ನಿರಂತರವಾಗಿ ಸ್ವಚ್ಛಗೊಳಿಸ್ತಾನೆ ಇರಬೇಕು. ಯಾಕೆಂದರೆ ಅದಕ್ಕೆ ಹಲವಾರು ಕೀಟಗಳ ಬಾಧೆ ಇದೆ, ಅದರಲ್ಲಿ ಪ್ರಮುಖವಾದದ್ದು ಮೇಣದ ಚಿಟ್ಟೆ. ಆ ಒಂದು ಮೇಣದ ಚಿಟ್ಟೆ ಮೇಣ ತಿನ್ನುವಂತಹ ಆಸೆಗೆ ಬಂದು ತಳಮಣೆಯ ಬಿರುಕುಗಳಲ್ಲಿ ಸಂಧಿಗಳಲ್ಲಿ ತನ್ನ ಮೊಟ್ಟೆಯನ್ನು ಇಡತಕ್ಕಂತಹ ಸಂಭವ ಇರುತ್ತೆ. ಹಾಗಾಗಿ ನಿರಂತರವಾಗಿ ಅದರ ಮೇಲೆ ಬಿದ್ದಿರತಕ್ಕಂತಹ ಮೇಣದ ಚೂರಾಗಲಿ ಇತರ ಯಾವುದೇ ತ್ಯಾಜ್ಯಗಳಾಗಲಿ ನಿರಂತರವಾಗಿ ವಾರದಲ್ಲಿ ಒಮ್ಮೆಯಾದರೂ ಸ್ವಚ್ಛಗೊಳಿಸ್ತಾ ಇರಬೇಕು. ಎರಡನೇದಾಗಿ ಆಗಾಗ ಚೌಕಟ್ಟುಗಳ ಮಧ್ಯೆ ಮೇಣ ಅಂಟುಕೊಳ್ತಾ ಇರುತ್ತೆ, ಮೇಣದ ಬೆಳವಣಿಗೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಚೌಕಟ್ಟುಗಳು ಸರಾಗವಾಗಿ ತೆಗಿಲಿಕ್ಕೆ ಅನುಕೂಲ ಆಗುವಂಗೆ ನಾವು ಹೆಚ್ಚುವರಿ ಮೇಣವನ್ನು ಒಂದು ಸೂಕ್ಷ್ಮವಾದಂತಹ ಚಾಕುವಿನ ಸಹಾಯದಿಂದ ತೆಗಿತಾ ಇರಬೇಕು. ಇದು ಬಹಳ ಮುಖ್ಯ ಆಗುತ್ತೆ. ಈ ನಿರ್ವಹಣೆ ಮಾಡಿದ ನಂತರ ಪರಿಶೀಲನೆ ಮಾಡುವಂತಹ ಹಂತದಲ್ಲಿ ಆ ಒಂದು ಚೌಕಟ್ಟುಗಳನ್ನು ತೆಗೆದಾಗ ಯಾವ ಸಮಯದಲ್ಲಿ ತೆಗಿಬೇಕು? ಸಾಧಾರಣವಾಗಿ ಚೌಕಟ್ಟುಗಳನ್ನು ತೆಗೆದು ನೋಡಲಿಕ್ಕೆ ಅತಿಯಾದ ಬಿಸಿಲು ಇರಬಾರ್ದು, ಅತಿಯಾದ ಗಾಳಿ ಬೀಸುವಂಥ ಅಥವಾ ಅತಿಯಾದ ಮೋಡ ಕವಿದಿರುವಾಗ ಅಥವಾ ಅತಿ ಚಳಿ ಇರುವಂತಹ ಸಮಯದಲ್ಲಿ ನಾವು ಆ ಪೆಟ್ಟಿಗೆಗಳನ್ನು ತೆಗಿಬಾರ್ದು. ಆ ಚೌಕಟ್ಟುಗಳನ್ನು ತೆಗಿಬೇಕಾದ್ರೆ ಸೂರ್ಯ ಮಂದವಾದ ಬೆಳಕಿನಲ್ಲಿರಬೇಕು. ಅಂದರೆ 9-11 ಗಂಟೆ ಅತ್ಯಂತ ಹಿತಕರವಾದಂತಹ ಬಿಸಿಲು ಅಂತ ಏನು ಹೇಳ್ತೀವಿ ಆ ಒಂದು ಸಮಯದಲ್ಲಿ, ಬೆಳಗ್ಗೆ 9-11 ಗಂಟೆಯವರೆಗೆ ಅಥವಾ ಮಧ್ಯಾಹ್ನ 3-5 ಗಂಟೆಯ ಸಮಯದಲ್ಲಿ ನಾವು ಆ ಪೆಟ್ಟಿಗೆಗಳನ್ನು ತೆಗಿಬೇಕಾಗತ್ತೆ. ತೆಗೆದ ನಂತರ ಚೌಕಟ್ಟನ್ನು ಬೆಳಕಿನಲ್ಲಿ ಇಟ್ಕೊಳ್ಬೇಕು. ಆದರೆ ಯಾವುದೇ ಕಾರಣಕ್ಕೂ ಸೂರ್ಯನಿಗೆ ಅಭಿಮುಖವಾಗಿ ಚೌಕಟ್ಟುಗಳನ್ನು ಹಿಡಿದು ಪರಿಶೀಲನೆ ಮಾಡಬಾರ್ದು, ಕೇವಲ ಬೆಳಕಿನಲ್ಲಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆಯನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ನಾವು ಮುಗಿಸ್ಬೇಕು, ಬಹಳ ಸಮಯ ತೊಗೋಬಾರ್ದು. ಬಹಳ ಬೇಗ ನಾವು ಆ ಒಂದು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಬೇಕಾದ್ರೆ ಎಷ್ಟು ರಾಣಿಯ ಚಟುವಟಿಕೆ ಹೇಗಿದೆ, ಮೊಟ್ಟೆ ಮತ್ತು ಮರಿಗಳ ಸಂಖ್ಯೆ ಅಭಿವೃದ್ಧಿ ಆಗ್ತಾ ಇದೆಯಾ, ಎಷ್ಟು ಚೌಕಟ್ಟುಗಳಲ್ಲಿ ಆಹಾರ ಸಂಗ್ರಹ ಆಗ್ತಾ ಇದೆ, ಪರಾಗ ಇದೆಯಾ, ಮಕರಂದ ಇದೆಯಾ, ಈ ಒಂದು ಸಾಮಾನ್ಯ ಮಾಹಿತಿಯನ್ನು ಗಮನಿಸಿ ನೋಡಿ ಸಾಧ್ಯವಾದಷ್ಟು ಬೇಗ ನಾವು ಆ ಪೆಟ್ಟಿಗೆಯ ಮುಚ್ಚಳವನ್ನು ಮುಚ್ಚಬೇಕಾಗುತ್ತೆ. ಇದಿಷ್ಟು ಸಾಮಾನ್ಯ ಸಂಗತಿ. ಈ ಪರಿಶೀಲನೆ ನಂತರ ಸಾಧಾರಣವಾಗಿ ನಮಗೇನಾದರೂ ಆಹಾರದ ಕೊರತೆ ಕಂಡುಬಂದಿದ್ದರೆ ಅದನ್ನು ನಾವು